ತ್ರಿತನಯ ಗುರು ದತ್ತನಿಗೆ ಚಿತ್ತ ಚರಿತ ಗುರು ಮೂರುತಿಗೆ ದಾತ್ರಿಯ ತಿರುಹುತ ಭಕ್ತರ ಸಲುಹುವ ಸ್ತೋತ್ರ ಪ್ರಿಯ ದತ್ತಾತ್ರೇಯಗೆ ಮಂಗಳಂ ಜಯ ಮಂಗಳಂ ಮೂರು ಗುಣಾತ್ಮಕ ಮೂರುತಿಗೆ ನೂರು ಜಗಲಿ ಸಂಚರಿಪಗೆ ದಾರುಣಿಯುಳುಳುಳಿತ ಗಳ ಹರಿಯುವ ವಾಲಿದ ನೇತ್ರ ಪ್ರಕಾಶಗೆ ಮಂಗಳಂ ಜಯ ಮಂಗಳಂ ಅದ್ವೈತಾಮೃತಕಾರನಿಗೆ ವೇದ ಧರ್ಮ ಪರಿಭೋಜಕಗೆ ಮುದಲಿಂಬಸ್ತರ ಪಾಲಿಪಗೆ ಶ್ರೀಧರ ಗುರುವರ ಮೂರುತಿಗೆ ಮಂಗಳಂ ಶ್ರೀ ಗುರು ಮಹಿಮೆಯ ತೋರಿದಗೆ ಜಗದೋದ್ಧಾರ ದೀಕ್ಷಾಪತಿಗೆ ಅಗಡಿಯ ವಾಸಗೆ ನರಹರಿ ರೂಪಗೆ ನಾರಾಯಣ ಭಗವಾನ್ ಗುರುವರಗೆ ಮಂಗಳಂ ಜಯ ಮಂಗಳ